ಇಂದಿನ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ, ಈ ಕುರಿತು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾಹಿತಿ ಕೇಳಿದಿರಿ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಪ್ರಾಯೋಜಿಸಿದ ಹವಾಮಾನ ಮಿತ್ರ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಸಹಕಾರ ರಾಜಲಕ್ಷ್ಮಿ ಜಿ ಮತ್ತು ಸುಧಾರಾಣಿ ಟಿ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಹಾಸನ ಎಫ್ಎಂ. ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ, ಇದು ಏನ್ ನಡೆದಿದೆ? ಅಮ್ಮ ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಫೇಕ್ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿಬಿಡಿ ಅನ್ನ. ಓಹೋಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ 1900 ಗೆ ಬೇಗ ಕಾಲ್ ಮಾಡಿ APK ಡೌನ್ಲೋಡ್ ಮಾಡಬೇಡಿ. ಫೋನ್ನ ವೈರಸ್ ಇಂದ ತುಂಬಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ, ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೇಳಿದ್ರೆ ನ್ಯಾನೋ ರೂಪದ ದ್ರಾವಣವನ್ನ ಇವತ್ತು ಅನೇಕ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಬೇಲೂರು ತಾಲೂಕು ರಾಜನ ಶಿರಿಯೂರು ಗ್ರಾಮದ RV ಪ್ರಭಾಕರ್ ಅವರು ಈಗ್ಗೆ 3 ವರ್ಷಗಳಿಂದ ಟೊಮ್ಯಾಟೊ, ಬೀನ್ಸ್, ಹತ್ತಿ, ಶುಂಠಿ ಈ ಬೆಳೆಗಳಲ್ಲಿ ನ್ಯಾನೋ ದ್ರಾವಣವನ್ನು ಉಪಯೋಗಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅವರ ಅನುಭವಗಳನ್ನು ಪಡೆದುಕೊಳ್ತಿದ್ದೀವಿ. ಪ್ರಭಾಕರ್ ಅವರೇ, ಹೇಗೆ ಪರಿಚಯ ಆಯಿತು ಈ ಒಂದು ದ್ರಾವಣ? ಸರ್, ಹಿಂಗೆ ಕರಿಕಟ್ಟೆಹಳ್ಳಿ ಶಿವಣ್ಣರು ಪರಿಚಯ ಮಾಡಿದ್ರು. ಅವರು ತಂದು ಅಲ್ಲೆಲ್ಲ ಕೊಡ್ತಾ ಇದ್ರು. ಕರಿಕಟ್ಟೆಹಳ್ಳಿ ಶಿವಕುಮಾರ್. ಶಿವಕುಮಾರ್ ಅವರು. ಹಂಗಾಗಿ ಪರಿಚಯ ಆದಾಗ ನಾವು ಒಂದ್ಸಲ ಹೊಡೆದು ಫ್ರೈ ಮಾಡಿ ನೋಡಿದ್ವು. ಇದರಿಂದ ದಂಡ ಹೊಡೆಯುವಂತ ಔಷಧಿಗೂ ಇದಕ್ಕೂ ಡಿಫ್ರೆನ್ಸ್ ಭಾರಿ ಇದೆ. ಈ ಔಷಧಿ ಹೊಡೆದಾಗ ಸ್ವಲ್ಪ ಎಲ್ಲ ಕ್ವಾಲಿಟಿ ಬರುತ್ತೆ, ಆಮೇಲೆ ಕಲರ್ ಬರುತ್ತೆ. ಯಾವುದೇ ಒಂದು ಪೈರಾಗಲಿ ಒಂದ್ ಸ್ವಲ್ಪ ಕ್ವಾಲಿಟಿ ಬರುತ್ತೆ. ಆ ಉದ್ದೇಶದಿಂದ ಇದೊಂದ್ಸಲ ಫ್ರೇಮ್ ಮಾಡಿ ನೋಡಿದ್ವಿ, ಅದನ್ನು ಫ್ರೇಮ್ ಮಾಡಿ ನೋಡಿದೀವಿ. ಚೆನ್ನಾಗಿ ಬಂದಿರೋದ್ರಿಂದ ಬಂದ್ ತಗೊಂಡೋಗಿ ಬಡಿತೀವಿ. ಪೈರು ಬಾಳಿಕೆ ಬರುತ್ತೆ? ಬಾಳಿಕೆ ಬರುತ್ತೆ, ಕ್ವಾಲಿಟಿ ಇರುತ್ತೆ. ಇಳುವರಿ? ಇಳುವರಿ ಉತ್ತಮ ಆಗುತ್ತೆ, ಪರವಾಗಿಲ್ಲ. ಆಮೇಲೆ ಸಿಂಪರಣೆ ಮಾಡುವಾಗ ನಿಮ್ಗೇನು ಅನ್ಸೋದಿಲ್ಲ ಅಲ್ವಾ? ಅಲ್ಲ, ಸಿಂಪರಣೆ ಮಾಡ್ಬೇಕಾದ್ರೆ ಏನು ಪ್ರಾಬ್ಲಮ್ ಏನಾಗಲ್ಲ. ಇದು ಬೇಕಾದ್ರೆ ಕೈ ತೊಳೆದಲ್ಲೇ ಊಟ ಮಾಡಿದ್ರೆ ಏನ್ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇದಕ್ಕೆ ಹೊಡೆದಾಗ ಕಲರ್ ಕ್ವಾಲಿಟಿ ಎಲ್ಲ ಬಾರಿ ಚೆನ್ನಾಗಿ ಬರುತ್ತೆ. ತರಕಾರಿಗೆಲ್ಲ ಯಾವ್ದೇ ರೀತಿ ಬೇರೆ ತರದ ಎಫೆಕ್ಟ್ ಏನಿಲ್ಲ ಇದಕ್ಕೆ. ಯಾವ ಹೊತ್ತಿನಲ್ಲಿ ಸಿಂಪರಣೆ ಮಾಡ್ತೀರಿ? ಬೆಳಗಿನ ಸೇರೆ, ಆದಷ್ಟು ಒಂದ್ 8 ಗಂಟೆ 9 ಗಂಟೆ ಒಳಗೆ ಸಿಂಪರಣೆ ಮಾಡ್ತೀವಿ ಬೆಳಗಿನ. ಬೇರೆ ಔಷಧಿ ಜೊತೆಗೆ ಕೆಲವೊಬ್ಬರು ಸಿಂಪರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಸಿಂಪರಣೆ ಆತರನು ಮಾಡಬಹುದು, ಅಂದ್ರೆ ಅದ್ರ ನಮಗೆ ರಿಸಲ್ಟ್ ಗೊತ್ತಾಗಲ್ಲ ಅಷ್ಟೇ. ಈಗ ಬೇರೆ ಔಷಧಿ ಜೊತೆ ಮಾಡಿದ್ರೆ ಪ್ರಾಬ್ಲಮ್ ಏನಿಲ್ಲ, ಅಂದ್ರೆ ರಿಸಲ್ಟ್ ಗೊತ್ತಾಗಲ್ಲ. ಇದನ್ನೇ ಸಪರೇಟ್ ಮಾಡಿ ನೋಡಿ ಹೊಡೆದ್ ನೋಡಿದಾಗ ಇದ್ರ ರಿಸಲ್ಟ್ ಬಾರಿ ಚೆನ್ನಾಗಿ ಬಂದಿದೆ. ಆಮೇಲೆ ಹೂ ಗಟ್ಟೋದಕ್ಕೆ ಬಾರಿ ಒಳ್ಳೆ ಔಷಧಿ, ಸ್ವಲ್ಪ ಬಾಳಿಕೆ ಬರುತ್ತೆ. ಅದೇ ಟೊಮೆಟೋಗೆ ಎಲ್ಲ ಹೊಡೆದ್ ನೋಡಿದೀವಲ್ಲ ನಾವು, ಟೊಮೆಟೊ ಸೈಜ್ ಇದೆಲ್ಲ ಬಾರಿ ನೀಟ್. ಆಮೇಲೆ ಶೈನಿಂಗ್ ಮಾರ್ಕೆಟಾಗೆಲ್ಲ ಶೈನಿಂಗ್ ಬಾರಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಗೊಂಡೋಗಿ ಇದು ಉಪಯೋಗಿಸಿರೋದ್ರಿಂದಲೇ ನಾವು ತಗೊಂಡೋಗಿ ಬಳಸ್ತೀವಿ. ಹೇಗೆ ಒಂದು ಈಗ ನೀವು ಸಿಂಪರಣೆ ಮಾಡೋ ಯಂತ್ರ ಹೇಗಿದೆ? ಹೆಗಲ ಮೇಲೆ ಹಾಕೊಳ್ಳೋದ ಅಥವಾ ಎಲ್ಲ? ಇದ್ರಾಗೆ ಹೆಗಲ ಮೇಲೆ ಹಾಕೊಂಡು ಹೊಡೆಯೋದ್ರಾಗೆ ಹೊಡಿತೀವಿ. ತೀರಾ ಜಾಸ್ತಿ ಎಕರೆಗಳು ಇರಲ್ವಲ್ಲ. ಎಷ್ಟು ಪ್ರಮಾಣದಲ್ಲಿ ಹಾಕ್ತೀರಿ? ಇದು ಅದ್ರ ಕೊಟ್ಟಿರಲ್ಲ, 15 ml ಹಾಕಿಂತೀವಿ ಕ್ಯಾನಿಗೆ. 15 ml ಹಾಕಿಂದ ಹೊಡಿತೀವಿ. ಈಗ 3 ವರ್ಷಗಳಿಂದ ನೀವು ಬಳಸ್ತದ್ರಿ, ಬೇರೆಯವರು ನಿಮ್ಮನ್ನ ನೋಡಿ ಮಾಡ್ತಾ ಇದಾರೆ. ನಮ್ಮ ಫ್ರೆಂಡ್ ಉಮೇಶಪ್ಪ ಅಂತ ಅವರು ಮಾಡಿದ್ದಾರೆ, ಆಮೇಲೆ ಇನ್ನ ಟ್ರಾಕ್ಸ್ ಪಾಪಣ್ಣ ಅವರು ಮಾಡಿದ್ದಾರೆ. ಅದೀಗ ತಗೊಂಡ್ ಹೋದಾಗ ನಾವು ಒಂದೊಂದ್ ಸ್ವಲ್ಪ ಇಸ್ಕೊಂತಾರೆ, ಅವರು 1 ಲೀಟರ್ ಇಸ್ಕೊಂತಾರೆ. ಖಾಲಿ ಆದಾಗ ಹಿಂಗೆ ತರಿಸ್ಕೊಂತೀವಿ. ರಿಸಲ್ಟ್ ಚೆನ್ನಾಗಿರೋದ್ರಿಂದಲೇ ತಗೊಂಡ್ ಹೋದ್ ನಾವು ಅಲ್ವಾ. ಕೇಳಿದ್ರೆ ಇದುವರೆಗೂ ಬೇಲೂರು ತಾಲೂಕು ರಾಜನ ಶಿರಿಯೂರು ಗ್ರಾಮದ RV ಪ್ರಭಾಕರ್ ಅವರು ನ್ಯಾನೋ ದ್ರಾವಣದ ಬಳಕೆ ಕುರಿತಂತೆ ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು. ಅವರ ಸಂಖ್ಯೆ ಹೀಗಿದೆ, ಮಾತಾಡಿ 9901230922 9901230922. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ವಾಹ್ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿಟ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಂಚೆ ಕಚೇರಿ ರಸ್ತೆ ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈ ಮಂಗಳಕರ ಅಕ್ಷಯ ತೃತೀಯವನ್ನು GRT ಜುವೆಲ್ಲರ್ಸ್ ನೊಂದಿಗೆ ಮನೆಗೆ ಸಮೃದ್ಧಿಯನ್ನು ಬರಮಾಡಿಕೊಳ್ಳಿ. ನಿಮ್ಮ ಆಭರಣವನ್ನು ಮೊದಲೇ ಬುಕ್ ಮಾಡಿ ಮತ್ತು ಚಿನ್ನದ ಬೆಲೆ ಏರಿಳಿತದಿಂದ ರಕ್ಷಣೆ ಪಡೆಯಿರಿ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮಿಗೆ 250 ರೂಪಾಯಿ ಕಡಿಮೆ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ನ ಮೇಲೆ ಪ್ರತಿ ಗ್ರಾಮಿಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 12,500 ರೂಪಾಯಿ ಕಡಿಮೆ ಪಡೆಯಿರಿ. ಹಾಗೂ ಚಿನ್ನದ ನಾಣ್ಯಗಳ ಮೇಲೆ ವೇಸ್ಟೇಜ್ ಇಲ್ಲ. ಷರತ್ತುಗಳು ಅನ್ವಯಿಸುತ್ತವೆ. GRT ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಅನಂತ್ PU ಕಾಲೇಜು ಅರಸೀಕೆರೆ. MBBS, ಇಂಜಿನಿಯರಿಂಗ್, BSc ಅಗ್ರಿ, CA, CS, CMA ಕೋರ್ಸ್ಗಳಿಗೆ ತಾಲೂಕಿನಲ್ಲೇ ಅನಂತ್ PU ಕಾಲೇಜಿನ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಅನಂತ್ PU ಕಾಲೇಜ್ ಅರಸೀಕೆರೆ. ಆಲೂರು ತಾಲೂಕಿನ ಸಂಕಲಾಪುರ ಮಠ ಕಲ್ಲು ಮಠಗಳ ಮಠಾಧ್ಯಕ್ಷರಾದ ಶ್ರೀ ಧರ್ಮರಾಜೇಂದ್ರ ಸ್ವಾಮೀಜಿಯವರ ಜನ್ಮ ಅಮೃತ ಮಹೋತ್ಸವ ಹಾಗೂ ಶ್ರೀ ಬಸವ ಜಯಂತಿಯು ಇದೇ ಶನಿವಾರ ಬೆಳಗ್ಗೆ 10:30 ಸಂಕಲಾಪುರ ಮಠದ ಆವರಣದಲ್ಲಿ ಜರುಗಲಿದೆ. ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿ, ಕನಕೊಪ್ಪರ ದೇವಾಲಯ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಹಾಗೂ ಇತರೆ ಸ್ವಾಮೀಜಿಗಳು ಆಗಮಿಸುತ್ತಿದ್ದಾರೆ. ಭಕ್ತಾದಿಗಳಿಗೆ ಈ ಮೂಲಕ ಸ್ವಾಗತ ಕೋರಲಾಗಿದೆ. ಕೃಷಿ ಕಸುಬಿಗೆ ಬಾನುಲಿಯ ಹೆಗಲು, ಕೃಷಿ ರಂಗ ಕಿಸಾನ್ ವಾಣಿ, ಕೃಷಿ ಮಾಹಿತಿ ರೈತರ ಮನೆ ಬಾಗಿಲಿಗೆ, ತಂತ್ರಜ್ಞರೊಂದಿಗೆ ಸಂವಾದ, ನೇಗಿಲ ಯೋಗಿಯೊಂದಿಗೆ ಮಾತುಕತೆ, ಅಧಿಕಾರಿಗಳ ಸಂದರ್ಶನ, ನೇರ ಸಂಪರ್ಕದಲ್ಲಿ ಸಲಹೆ ಸೂಚನೆ ಕೇಳಿ ಕೃಷಿ ರಂಗ ಕಿಸಾನ್ ವಾಣಿ. ಪ್ರತಿ ದಿವಸ ಸಂಜೆ 6:51 ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಆಲಿಸಿ. FM 102.2 ಮೆಗಾಹರ್ಟ್ಸ್. ಕೇಳುಗರೆ, ನಾಳೆ ಪ್ರಸಾರವಾಗುವ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಬೀಜಗಳ ದಿವಸದ ಸಂದರ್ಭದಲ್ಲಿ ಬೀಜದ ಮಹತ್ವ ಈ ಕುರಿತು ಕೃಷಿ ವಿಜ್ಞಾನಿ ಡಾ SN ವಾಸುದೇವ್ ಅವರೊಂದಿಗೆ ಸಂದರ್ಶನ. ಅನಂತರ ಅಂತಾರಾಷ್ಟೀಯ ಬೀಜಗಳ ದಿನದ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ SP ಪ್ರಶಸ್ತಿಯವರಿಂದ ಮಾಹಿತಿ. ನಿತ್ಯವೂ ನಮಗೆಲ್ಲ ಆನಂದ ಕೊಡುವ, ಜ್ಞಾನ ವೃದ್ಧಿಸುವ, ಆರೋಗ್ಯ ರಕ್ಷಣೆಗೂ ನೆರವಾಗುವ ಆಕಾಶವಾಣಿಯು ಆನಂದವಾಣಿ, ಆರೋಗ್ಯವಾಣಿ, ಕಲ್ಯಾಣವಾಣಿಯೂ ಹೌದು. ಭಿನ್ನ ಭಿನ್ನವಾದ ರೇಡಿಯೋಗಳನ್ನು ಇಟ್ಟುಕೊಂಡು ಕೇಳುಗರು ನಮ್ಮ ಕಾರ್ಯಕ್ರಮಗಳನ್ನು ಆಲಿಸುತ್ತಿದ್ದಾರೆ. ಮೊಬೈಲ್ಗಳಲ್ಲೂ ಈಗ ರೇಡಿಯೋ ಪ್ರಸಾರವನ್ನ ಆಲಿಸಬಹುದು. ನ್ಯೂಸ್ ಆನ್ ಏರ್ ಈ ಆಪ್ನ ಮೂಲಕವೂ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಜಗತ್ತಿನ ಎಲ್ಲೆಡೆ ಕೇಳಬಹುದು. ಅಂತರ್ಜಾಲದಲ್ಲೂ AIR ಹಾಸನ್ ಎಂದು ಟೈಪ್ ಮಾಡಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಆಲಿಸಿ ಆಸ್ವಾದಿಸಬಹುದು. ಹಾಸನ ರೇಡಿಯೋ ಲಕ್ಷ ಲಕ್ಷ ಜನರ ಪ್ರಿಯವಾದ ಮಾಧ್ಯಮವಾಗಿದೆ. ಯೂಟ್ಯೂಬ್ ಕೇಳುಗರ ಸಂಖ್ಯೆ 15,000 ಮೀರಿದೆ. ಹಾಸನ ಆಕಾಶವಾಣಿಯ ಪ್ರಸಾರವನ್ನು ಬಯಸಿ ಬರುತ್ತಿರುವವರ ಸಂಖ್ಯೆ ಅಧಿಕಗೊಂಡಿದೆ. ದಿನವೂ ನಿಮಗಿಷ್ಟವಾಗುವ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುವಲ್ಲಿ ನಾವು ಸಾಗಿದ್ದೇವೆ. ಆತ್ಮೀಯ ಕೇಳುವರೆ, ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡೆನು. ಪ್ರತಿ ಶನಿವಾರ ಬೆಳಗ್ಗೆ 9:30 ನಿಮಿಷಕ್ಕೆ ನಿಮ್ಮ ಹಾಸನ FM ನಲ್ಲಿ ತಪ್ಪದೇ ಆಲ